ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಇನ್ನು ಹತ್ತಿಗೆ ಸಂಬಂಧಿಸಿದಂತೆ ಹತ್ತಿ ಬೆಳೆಯು ಕಟವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ಹತ್ತಿ ಬಿಡಿಸಬೇಕು. ಇನ್ನು ತೊಗರಿಗೆ ಸಂಬಂಧಿಸಿದಂತೆ ತೊಗರಿ ಬೆಳೆ ರಾಶಿಯಾದ ನಂತರ ಈ ಭೂಮಿಯನ್ನು ಮಾಗಿ ಉಳುಮೆ ಮಾಡಬೇಕು. ಇದರಿಂದಾಗಿ ಭೂಮಿಯಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳನ್ನು ನಿರ್ಮೂಲನೆ ಮಾಡಬಹುದು. ಹವಾಮಾನ ಮುನ್ಸೂಚನೆಗೆ ಅನುಗುಣವಾಗಿ ಆದ್ಯತೆ ಮೇರೆಗೆ ತೊಗರಿಯನ್ನು ಕಟಾವು ಮಾಡಬೇಕು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ಗೋಣಿ ಚೀಲದಲ್ಲಿ ಶೇಖರಿಸಿ ಇಡಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಉಪ್ರಾಳ ಗ್ರಾಮದ ವೆಂಕಣ್ಣ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ದಾಯಾಳು ಗೋರು ನಿನ್ನ ಬಿಟ್ಟರೆ ಇದಾತೆಯೊಳಗೆ ಸಂಗತೆ ದಯಾಳ ಗುರು. ಮಿಕ್ಕ ಸ್ವಾತಂತ್ರವೇನೋ ಮೋಕ್ಷ ದೇಖ ಮಿಕ್ಕ ಪುರುಷರ ಮರ್ಮ ಮಾರ್ಗವೇ ಒಳಗೆ ತಪ್ತಾವ ಪೂರ್ಣ ಎರೆಯ ಹೇಳೋವಲ್ಲೇ ತಾಯವೋ ಗುರುವ ಗಾಯಿತು ಎನ್ನ ಸಂದೇಹ ಚೇದಿಪಾನಂದವಾದ ಗುರು ಕರುಣದಿಂದೆ ಗುರು ಕರುಣದಿಂದೆ ಸಂದೇಹ ಚೇದಿಪಾನಂದವಾದ ಗುರು ಕರುಣದಿಂದ ಆನಂದವಾದ ಗುರು ಕರುಣದಿಂದೆ ಗುರು ಕರುಣದಿಂದೆ ಹೇ ರತಿಪಾತಿ ಪಾರ್ವತಿಪತಿಯಿಂದ ತವಾಗೆ ರತಿಪಾತಿ ಪಾರ್ವತಿಪತಿಯಿಂದ ತವಾಗೆ ಆ ಮತಿಯಲ್ಲಿ ನೆನಸಲಿಕ್ಕೆ ಸತಸಿದ್ದಂತೆ ತಮ್ಮಾತಿ ಗುರು ಮಾರ್ಗದಿ ಜಗಪಾತಿಯನಾಗೆ ತಮ್ಮಾತಿ ಗುರು ಮಾರ್ಗದಿ ಜಗಪಾತಿಯನಾಗೆ ಆ ತಮ್ಮಾತಿ ದಿನ ದರ್ಶನ ಸಾಕ್ಷಿ ಸಾಧೃಶ್ಯದಿಂದ ಎಂದೇ ಗಾಯಿತು ಎನ್ನ ಸಂದೇಹ ಚೇರಿಪಾನಂದವಾದ ಗುರು ಕರುಣದಿಂದ ಪಾಂಡವಸ್ಪತಿ ಪುಂಡರಿಯ ಕಾಂಚನು ಆ ಕಂಡೇ ವೆಂದಾಗಲೇ ಎದುರುಗೊಂಡು ನಿಂದಂತೆ ಕಂಡೇ ವೆಂದಾಗಲೇ ಎದುರುಗೊಂಡು ನಿಂದಂತೆ ಪಂಡಿತ ಶಾಸ್ತ್ರ ಸಮ್ಮತ ಮನೋ ನಿಶ್ಚಯ ಮಂಡೇ ಪಂಡಿತ ಶಾಸ್ತ್ರ ಮಾಣಿಕ್ಯ ಗುರು ನಿಜ ಮಾರ್ಗ ಮಹಿಮೆಯೊಳಿಂದೆ ಎಂದೇ ಗಾಯಿತು ಎನ್ನ ಸಂದೇಹ ಚೇದಿಪಾನಂದವಾದ ಗುರು ಕರುಣದಿಂದೆ ಗುರು ಕರುಣದಿಂದೆ ಜಯ ಸುರೇಂದ್ರ ದಶಕಂಟ ನಸಮಾಂಬು ಫಲಕ್ಕೆಲ್ಲ ತೋರಿತು ಎನಗೆ ರಂಜಿಸಿತು ಗುರು ಕಾರಣ್ಯ ಬಸುದೆಲ್ಲ ಹೊರಳಿತಲ್ಲ ಒಬ್ಬ ದೇವರೇ ಅಟೀತಲ್ಲ ಎಂದೇ ಗಾಯೇತು ಎನ್ನ ತಂದೇ ಹಾಕೆದೆ ಆನಂದವಾದ ಗುರು ಕರುಣದಿಂದೇ ಗುರು ಕರುಣದಿಂದೇ ಗುರು